ಯುವತಿಯರ ಆಹಾರ ಕ್ರಮ ಯಾವ ರೀತಿ ಇರಬೇಕು ಹಾಗೂ ಪೋಷಣೆಯನ್ನ ಸರಿಯಾಗಿ ಮಾಡದೆ ಹೋದರೆ ಏನೇನು ಸಮಸ್ಯೆಗಳು ಮುಂದೆ ಎದುರಾಗಬಹುದು ಈ ವಿಚಾರವಾಗಿ ಹೇಳಿ. ಈ ಯುವತಿಯರಲ್ಲಿ ಅವರ ಒಂದು ಆಹಾರ ಕ್ರಮ ಮತ್ತು ಪೋಷಣೆ ಇದರ ಮಹತ್ವ ಏನು ಅಂತ. ಯುವತಿಯರಲ್ಲಿ ಆಹಾರ ಕ್ರಮ ತುಂಬಾ ನಾವು ಅದರ ಬಗ್ಗೆ ಗಮನವನ್ನು ಕೊಡುವುದಿಲ್ಲ. ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಈ ಶಾಲೆಗಳವರೆಗೆ ಅಂದ್ರೆ ಒಂದು 10ನೇ ಕ್ಲಾಸಿನವರೆಗೆ ಮನೆಯಿಂದ ಹೋಗ್ತಾ ಇರ್ತಾರೆ, ಅವರ ಆಹಾರ ಕ್ರಮದ ಬಗ್ಗೆ ಅತ್ಯಂತವಾದ ಗಮನವನ್ನು ಕೊಟ್ಟಿರ್ತಾರೆ. ಮನೆಯಿಂದ ಊಟ ಮಾಡಿ ಕೊಡುವುದು ಅಂತದೊಂದು ನಡೀತಾ ಇರ್ತದೆ. ಆದ್ರೆ ಅವರು ಯುವತಿಯರಾದಾಗ ಬೆಳೆದಾಗ ಮುಂದಿನ ಮುಖ್ಯವಾಗಿ ಕಾಲೇಜ್ ಹಂತಕ್ಕೆ ಬಂದು ತಲುಪಿದಾಗ ಇದರಲ್ಲಿ ಎಲ್ಲಾ ವ್ಯತ್ಯಾಸ ನಡೀತದೆ. ಒಂದು ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ದೂರ ಪ್ರಯಾಣ ಮಾಡ್ತಾರೆ, ಇಲ್ಲ ಅಂದ್ರೆ ವಿದ್ಯಾರ್ಥಿ ನಿಲಯಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಉಳಿದುಕೊಳ್ಬೇಕಾಗ್ತದೆ. ಅದರಿಂದಾಗಿ ಅವರ ಆಹಾರ ಕ್ರಮದಲ್ಲಿ ವ್ಯತ್ಯಾಸವಾಗ್ತದೆ. ಹೇಗೆ ಅಂತ ನಾನು ಹೇಳ್ತೇನೆ ಮುಂದೆ. ಇನ್ನೊಂದು ಅತಿ ಮುಖ್ಯವಾದ ವಿಷಯ ಏನಂದ್ರೆ ಅವರಿಗೆ ಶಾಲಾ ದಿನಗಳವರೆಗೆ ಹೇಗಾದ್ರೂ ಒಂದು ರೀತಿಯಲ್ಲಿ ಆಟೋಟಗಳು ಕಡ್ಡಾಯವಾಗಿರುತ್ತದೆ. ಪ್ರತಿ ದಿವಸ ಅಲ್ಲದಿದ್ರೂ ವಾರಕ್ಕೆ ಒಂದು 3-4 ದಿವಸ ಆದ್ರೂ ಅವರಿಗೆ ಒಂದು ಇಷ್ಟು ಗಂಟೆಗಳ ಹೊತ್ತು ಏನಾದ್ರೂ ಆಟೋಟ ಕಡ್ಡಾಯವಾಗಿರುತ್ತದೆ. ಹಾಗಾಗಿ ಅವರಲ್ಲಿ ದೈಹಿಕ ಚಟುವಟಿಕೆ ಇರೋದ್ರಿಂದ ಅದು ಅಷ್ಟೊಂದು ಪ್ರಭಾವವನ್ನು ಬೀರುವುದಿಲ್ಲ. ಆದ್ರೆ ಕಾಲೇಜು ಮಟ್ಟಕ್ಕೆ ಬಂದಾಗ ಮುಂದಿನ ದಿನಗಳಲ್ಲಿ ಅವರಿಗೆ ಆಟೋಟ ಇಲ್ಲ ಅಂತಹ ಚಟುವಟಿಕೆಗಳು ಕಡ್ಡಾಯವಲ್ಲ. ಅದರಿಂದಾಗಿ ಯಾವುದೇ ನಾವು ಒಂದು ಉತ್ತಮ ಜೀವನ ಶೈಲಿ ಇರಬೇಕು ಅಂತಂದ್ರೆ ಒಂದು ಚಟುವಟಿಕೆಯಿಂದ ಇರುವಂತಹದ್ದು ಅತಿ ಮುಖ್ಯ. ಇದು ತಪ್ಪಿ ಹೋಗ್ತದೆ. ಅವರಿಗೆ ಬೇಕಾದವರು ಸೇರುತ್ತಾರೆ ಯಾವ್ದಾದ್ರು ಕ್ರೀಡೆ ಚಟುವಟಿಕೆಗಳಲ್ಲಿ, ಇಲ್ಲದ ಇದ್ದವರು ಇಲ್ಲ. ಇನ್ನು ಆಹಾರ ಕ್ರಮಕ್ಕೆ ಬರುವ ದೂರ ಪ್ರಯಾಣ ಮಾಡುವಂತಹ ಮಕ್ಕಳು ಮನೆಯಿಂದ ತುಂಬಾ ಬೇಗ ಹೊರಡ್ತಾರೆ. ಬಸ್ಸುಗಳಲ್ಲಿ ತುಂಬಾ ಒಂದು ಹಳ್ಳಿ ಕಡೆಯಿಂದ ಬರೋರು ಇರ್ತಾರೆ, 1 ಗಂಟೆ 2 ಗಂಟೆ ಹಾಗೆ ಅವರು ಬಸ್ ಅಲ್ಲಿ ಓಡಾಡ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಬೆಳಗ್ಗಿನ ಉಪಹಾರವನ್ನು ತಪ್ಪಿಸ್ತಾರೆ ಅವರಿಗೆ. ಅದು ಅತಿ ಮುಖ್ಯ, ಆದ್ರೆ ಅದನ್ನೇ ಅವ್ರು ತಪ್ಪಿಸ್ತಾರೆ. ಅವರಿಗೆ ಬೇಕಾದಂತಹ ಪೂರ್ತಿ ದಿವಸ ಪೂರ್ತಿ ಬೇಕಾದಂತಹ ಏನು ಶಕ್ತಿ, ಚಟುವಟಿಕೆಗಳಿಗೆ ಬೇಕಾದಂತಹ ಒಂದು ಪೋಷಣೆಯೇ ಅಲ್ಲಿ ಸಿಗುವುದಿಲ್ಲ. ಇನ್ನು ಪುನಃ ಮಧ್ಯಾಹ್ನದ ಊಟಕ್ಕೆ ಬಂದಾಗ ಹೆಚ್ಚಿನವರು ಏನ್ ಮಾಡ್ತಾರೆ, ಮನೆಯಿಂದ ತೆಗೆದುಕೊಂಡು ಹೋಗುವುದಿಲ್ಲ. ಅಲ್ಲಿ ಸಮಯವೂ ಕಡಿಮೆ ಇರ್ತದೆ, ಅವ್ರಿಗೆ ಊಟ ಮಾಡ್ಲಿಕ್ಕೆ ಸಿಗುವಂತ ಸಮಯವೂ ಕಡಿಮೆ ಇರ್ತದೆ. ಆಮೇಲೆ ಅವರು ಕಾಲೇಜ್ಗೆ ಬಂದಾಗ ಅಲ್ಲಿ ಕ್ಯಾಂಟೀನ್ ಅಲ್ಲಿ ತಿಂತೇನೆ ಹಾಗೆ ಹೇಳ್ತಾ ಅವರು ಮನೆಯಿಂದ ತೆಗೆದುಕೊಂಡು ಹೋಗುವಂತದ್ದು ಕಡಿಮೆ. ಅಲ್ಲಿ ಮತ್ತೆ ಪೋಷಣೆ ಅವರಿಗೆ ಕಡಿಮೆ ಸಿಗ್ತದೆ. ಇದರಿಂದಾಗಿ ಅವರಿಗೆ ರಕ್ತಹೀನತೆ ಇಲ್ಲ, ಅವರಲ್ಲಿ ಬೇರೆ ಬೇರೆ ಪೋಷಕಾಂಶಗಳ ಕೊರತೆ ಇಲ್ಲ, ಇನ್ನೂ ಏನಾಗ್ತದೆ ಅಂದ್ರೆ ಅವರು ಅಲ್ಲಿ ಬೇರೆ ಬೇರೆ ಅವರಿಗೆ ಆಕರ್ಷಣೆಗಳಿರ್ತವೆ, ಬೇರೆ ಬೇರೆ ತರಹದ ಆಹಾರಗಳು, ಅದರಲ್ಲಿ ಪೋಷಕಾಂಶಗಳು ಇರುವುದಿಲ್ಲ. ಇದರಿಂದಾಗಿ ಅವರಿಗೆ ಬೊಜ್ಜಿನ ಕೊರತೆ, ತುಂಬಾ ಈ ತರಹದ ಸಮಸ್ಯೆಗಳು ಬರುತ್ತವೆ. ಮುಂದುವರಿಸುವುದಕ್ಕಿಂತ ಮೊದಲು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀವಿ. ಈಗ ಸಾಂಪ್ರದಾಯಿಕವಾಗಿ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಮಾಡಿಕೊಂಡು ಬಂದಿರುವಂತಹ ಆಹಾರ ಕ್ರಮಕ್ಕೂ ಇವತ್ತಿನ ಒಂದು ಆಹಾರ ಕ್ರಮಕ್ಕೂ ಯಾವ ರೀತಿ ಒಂದು ಬದಲಾವಣೆ ಆಗಿದೆ, ಒಂದು ಮಕ್ಕಳ ಬೇಡಿಕೆಯಲ್ಲಿ ಯಾವ ರೀತಿ ಒಂದು ವ್ಯತ್ಯಾಸ ಆಗಿದೆ? ಸಾಂಪ್ರದಾಯಿಕವಾಗಿ ನಾವು ಯಾವ್ದನ್ನ ಮಾಡಿಕೊಂಡು ಬಂದಿದ್ವಿ ಆಹಾರ ಕ್ರಮ, ಈಗ ದೋಸೆ ಇರಬಹುದು, ಇಡ್ಲಿ ಇರಬಹುದು, ಅಂತಹ ಒಂದು ಮುಖ್ಯವಾಗಿ ಬೆಳಗಿನ ಉಪಹಾರದ ಆಹಾರ ಕ್ರಮವನ್ನೇ ತೆಗೆದುಕೊಳ್ಳೋಣ ಉದಾಹರಣೆಯಾಗಿ. ದೋಸೆ ಇರಬಹುದು, ಇಡ್ಲಿ ಇರಬಹುದು, ಇಲ್ಲ ಬೇರೆ ಬೇರೆ ಕಾಳುಗಳು. ಈಗ ಮಂಗಳೂರು ಕಡೆಯಲ್ಲಿ ಅಂತಂದ್ರೆ ಈಗ ಕಡಲೆ ಇಲ್ಲ ಹೆಸರು ಕಾಳು ಅಂತದ್ದು ಆಹಾರವನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳುವಂತದ್ದು ಇಂತಹ ಆಹಾರ ಪದ್ಧತಿ. ಇದರಲ್ಲಿ ಬೇಕಾದಂತಹ ಎಲ್ಲಾ ಪೋಷಕಾಂಶಗಳು ಇದೆ, ಅತ್ಯಂತ ಒಂದು ಪೂರಕವಾದ ಇದು ಆಹಾರ ಪದ್ಧತಿ. ಆದ್ರೆ ಈಗ ಏನಾಗಿದೆ, ಬೇರೆ ಬೇರೆ ಏನು ಮಾಧ್ಯಮಗಳಿಂದ ಇರ್ಬೋದು, ಹೊರಗಿನ ಒಂದು ಪಾಶ್ಚಿಮಾತ್ಯ ಆಹಾರ ಪದ್ಧತಿಯ ಪ್ರಭಾವ ಇರಬಹುದು ಅವರಿಗೆ. ಇದರಿಂದಾಗಿ ಈ ಒಂದು ತಿಂಡಿಗಳ ಮೇಲಿನ ಒಲವು ಮಕ್ಕಳಿಗೆ ಕಡಿಮೆ ಆಗಿದೆ. ಅವರ ಒಲವು ಈ ಪಾಶ್ಚಿಮಾತ್ಯ ಆಹಾರ ಪದ್ಧತಿಯ ಮೇಲೆ. ಯಾರಿಗೆ ಆಗಲಿ ಅವರ ಸಾಂಪ್ರದಾಯಿಕವಾದ ಆಹಾರ ಪದ್ಧತಿ ಏನಿದೆ ಅದರಷ್ಟು ಉತ್ತಮವಾದದ್ದು ಬೇರೆ ಯಾವುದೂ ಇಲ್ಲ. ಈಗ ನಾವು ಉತ್ತರ ಭಾರತ ದಕ್ಷಿಣ ಭಾರತದ ಆಹಾರ ಪದ್ಧತಿ ಇರ್ಬೋದು, ಈಗ ಅವರಿಗೆ ಆಗುವಂತಹ ಆಹಾರ ಪದ್ಧತಿ ನಮಗೆ ಅದು ಉತ್ತಮವಾದದ್ದು ಅಂತ ಹೇಳಲಾಗುವುದಿಲ್ಲ. ನಮಗೆ ನಮ್ಮದೇ ಆದಂತಹ ಆಹಾರ ಪದ್ಧತಿ ಸಾಂಪ್ರದಾಯಿಕವಾಗಿ ಯಾವ್ದು ಬಂದಿರುತ್ತದೆ ಅದು ನಮಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಕೊಡ್ತದೆ. ಆದರೆ ಅವರ ಒಲವು ಈ ಮಾಧ್ಯಮಗಳಿಂದಾಗಿ ಇರಬಹುದು ಎಲ್ಲದರಿಂದಾಗಿ ಪಾಶ್ಚಿಮಾತ್ಯದ ಆಹಾರದ ಮೇಲೆ ಜಾಸ್ತಿ ಆಗ್ತಾ ಇದೆ. ಈಗ ಆಹಾರ ಕ್ರಮದ ಬಗ್ಗೆ ನಾವು ಮಾತನಾಡುವಾಗ ಸಾಂಪ್ರದಾಯಿಕವಾಗಿ ಏನು ಮಾಡಿಕೊಂಡು ಬಂದಿದ್ವು ಅದರ ಬದಲಾಗಿ ರೆಡಿಮೇಡ್ ಅಥವಾ ಒಂದು ಸಿದ್ಧವಾದಂತಹ ಆಹಾರವನ್ನು ತಿನ್ನುವ ಕ್ರಮ ಇತ್ತೀಚೆಗೆ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ, ಬಳಕೆ ಆಗ್ತಾ ಇದೆ ಅಂತ ಹೇಳಿ, ಇದರ ಒಂದು ದುಷ್ಪರಿಣಾಮಗಳು ಏನೇನು, ಅದರಲ್ಲಿ ಏನಿದೆ ಏನಿಲ್ಲ? ಏನು ಈಗ ಫಾಸ್ಟ್ ಫುಡ್ ಅಂತ ಹೇಳ್ತೇವೆ, ಇಲ್ಲ ಸಂಸ್ಕರಿಸಿದ ಆಹಾರ, ರೆಡಿಮೇಡ್ ಅಂದ್ರೆ ಸಂಸ್ಕರಿಸಿದ ಆಹಾರ. ನಾವು ಒಂದು ತಿಳಿದುಕೊಳ್ಬೇಕು, ಆಹಾರವನ್ನು ಎಷ್ಟು ಸಂಸ್ಕರಿಸುತ್ತೇವೋ, ಎಷ್ಟು ಜಾಸ್ತಿ ಸಂಸ್ಕರಿಸುತ್ತೇವೋ, ಅದರಲ್ಲಿರುವಂತಹ ಪೋಷಕಾಂಶಗಳು ಕಡಿಮೆ ಆಗ್ತಾ ಹೋಗ್ತವೆ. ಹಾಗಾಗಿ ಕೆಲವರಿಗೆ ಸಮಯದ ಅಭಾವ ಇರಬಹುದು. ಈಗ ಕಾಲೇಜು ಹುಡುಗಿಯರು ಮಾತ್ರ ಅಲ್ಲ, ಕಾಲೇಜು ಮುಗಿಸಿ ಈಗ ಯಾವುದೋ ಒಂದು ಕೆಲಸಕ್ಕೆ ಸೇರಿರುತ್ತಾರೆ, ಅವರಿಗೆ ಪಿಜಿಯಲ್ಲಿ ಇರ್ತಾರೆ, ಹಾಗಿರುವಾಗ ಅವರಿಗೆ ಸಮಯದ ಅಭಾವ ಇರ್ತದೆ ಅಂತ ಈ ತರ ಒಂದು ರೆಡಿಮೇಡ್ ಇಲ್ಲ ಸಂಸ್ಕರಿಸಿದ ಆಹಾರವನ್ನು ತರ್ತಾರೆ, ತಿಂತಾರೆ, ಹೋಗ್ತಾರೆ. ಅದರಲ್ಲಿ ಸಿಗುವ ಪೋಷಕಾಂಶಗಳು ತುಂಬಾ ಕಡಿಮೆ. ಆದರೆ ಈಗ ನಾವು ಪೋಷಕಾಂಶಗಳು ಅಂತ ಹೇಳುವಾಗ ಕಾರ್ಬೋಹೈಡ್ರೇಟ್, ಅದರಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತದೆ, ಶರ್ಕರ ಇರುವಂತಹ ಇದು, ಪ್ರೋಟೀನ್ ಅವರಿಗೆ ಅತ್ಯಂತ ಅಗತ್ಯ. ಆದರೆ ಇಂತಹ ಸಂಸ್ಕರಿಸಿದ ಆಹಾರದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಇರ್ತದೆ. ಅದರಲ್ಲಿ ಜಾಸ್ತಿ ಇರುವುದು ಕೊಬ್ಬಿನ ಅಂಶ, ಬಿಟ್ಟರೆ ಈ ಕಾರ್ಬೋಹೈಡ್ರೇಟ್ ಅಂತ ಏನ್ ಹೇಳ್ತೇವೆ ಅದು ತುಂಬಾ ಜಾಸ್ತಿ ಇರ್ತದೆ. ಅದರ ಜೊತೆಗೆ ಏನಾಗ್ತದೆ, ಅವರದ್ದು ದೈಹಿಕ ಚಟುವಟಿಕೆ ಕಡಿಮೆ ಇರುವ ಕಾರಣ ತಿನ್ನುವ ಆಹಾರದಿಂದ ಸಿಗುವಂತಹ ಶಕ್ತಿ ಅದು ಪೂರ್ತಿಯಾಗಿ ಉಪಯೋಗಿಸಲ್ಪಡುವುದಿಲ್ಲ, ಅದು ದೇಹದಲ್ಲಿ ಶೇಖರಿಸ್ತಾ ಹೋಗ್ತದೆ. ಇದರಿಂದಾಗಿ ಈ ಬೊಜ್ಜು, ಆಮೇಲೆ ಈಗ ನೋಡಿರಬಹುದು ತುಂಬಾ ಸಣ್ಣ ಪ್ರಾಯದಲ್ಲೇ, ಕಡಿಮೆ ಪ್ರಾಯದಲ್ಲಿ ಮಧುಮೇಹದಂತಹ ಸಮಸ್ಯೆ ಬರುವುದು ಇಂಥದ್ದೆಲ್ಲ ತುಂಬಾ ನೋಡ್ತಾ ಇದ್ದೇವೆ. ಇದೆಲ್ಲ ಇದರಿಂದಾಗಿ ಬರ್ತದೆ ಮುಂದಿನ ಜೀವನದಲ್ಲಿ. ಈಗ ಹಳೆಯ ಕಾಲದವರನ್ನು ನೋಡಿದ್ರೆ ಅವರಿಗೆ ಒಂದು 50 ವರ್ಷ ದಾಟಿದ ಮೇಲೆ ಬರುವಂತಹ ಒಂದು ಕಾಯಿಲೆಗಳು ಸಮಸ್ಯೆಗಳು ಈಗ 35-45 ವರ್ಷಕ್ಕೆ ಕಾಣಿಸ್ಕೊಳ್ತಾ ಇದೆ. ಇದೆಲ್ಲ ಆಗ್ತಾ ಇರೋದು ಇಂತಹ ಒಂದು ಆಹಾರ ಪದ್ಧತಿ ಮತ್ತೆ ಚಟುವಟಿಕೆಗಳು ಇದರ ವ್ಯತ್ಯಾಸದಿಂದಾಗಿ ಇದು ಕಂಡು ಬರ್ತಾ ಇದೆ. ಈಗ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅಂತ ಹೇಳಿದ್ರಿ, ಅಥವಾ ಪಿಷ್ಟದ ಅಂಶ ಇರಬಹುದು, ಅಥವಾ ಪ್ರೋಟೀನ್ ಅಂಶ ಇರಬಹುದು, ಫ್ಯಾಟ್ ಇರಬಹುದು, ಅಥವಾ ಬೇರೆ ಬೇರೆ ವೈಟಮಿನ್ಸ್ ಇರಬಹುದು, ಇವೆಲ್ಲವೂ ಕೂಡ ಒಂದು ರೀತಿಯ ಸಮತೋಲನ ಅಥವಾ ಒಂದು ಬ್ಯಾಲೆನ್ಸ್ ಆಗಿ ಇರಬೇಕು, ಸಮತೂಕದ ಆಹಾರ ಅಂತ ಹೇಳ್ತೀವಿ. ಇದರ ಬದಲಿಗೆ ಯಾವುದೇ ಒಂದು ಅಂಶ ಹೆಚ್ಚು ಹೆಚ್ಚು ತಿಂತಾ ಹೋದ್ರೆ ಏನೇನು ಸಮಸ್ಯೆಗಳು ಎದುರಾಗ್ತವೆ? ಈಗ ಏನಾಗ್ತದೆ ಅಂತಂದ್ರೆ ಅವರ ಒಂದು ಪ್ರತಿಯೊಬ್ಬರಿಗೂ ಅವರವರ ಒಂದು ವಯಸ್ಸಿನ ಅನುಗುಣವಾಗಿ ಆ ಅಂಶಗಳು ಅದರ ಸಮತೂಕ ಬದಲಾಗ್ತಾ ಹೋಗ್ತದೆ. ತುಂಬಾ ಅಂದ್ರೆ ಸ್ವಲ್ಪ ಸಣ್ಣ ಪ್ರಾಯದಲ್ಲಿ ಇರುವಂತಹ ಈಗ ಮಕ್ಕಳ ಇವರಿಗೆ ಅದರಲ್ಲಿ ಅವರಿಗೆ ಪ್ರೋಟೀನು ಬೇಕು, ಆಮೇಲೆ ಈ ಶಕ್ತಿ ಕೊಡುವಂತಹ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಬೇಕು, ಯಾಕಂದ್ರೆ ಅವ್ರದ್ದು ಓಡಾಟ ಚಟುವಟಿಕೆಗಳು ಹಾಗೆ ಇರ್ತದೆ. ಸ್ವಲ್ಪ ಈಗ ಯುವತಿಯರ ಆ ಒಂದು ಪ್ರಾಯದಲ್ಲಿ ಏನಾಗ್ತದೆ, ಸಣ್ಣ ಮಕ್ಕಳಲ್ಲಿ ಇರುವಷ್ಟು ಒಂದು ತೀವ್ರವಾದ ದೈಹಿಕ ಚಟುವಟಿಕೆಗಳು ಓಡಾಟಗಳು ಇರುವುದಿಲ್ಲ. ಅದು ಸೀಮಿತವಾಗಿ ಇದ್ರೆ ಸಾಕು. ಆದ್ರೆ ಆಮೇಲೆ ಬೆಳವಣಿಗೆ ಕೂಡ ಎಲ್ಲ ಆಗಿ ಮುಗ್ದಿರ್ತದೆ. ಏನಾಗ್ತದೆ ಅಂತಂದ್ರೆ ಈ ಬೋನ್ ಬೆಳವಣಿಗೆ ಆಗ್ಲಿ ಅದೆಲ್ಲ ಆಗಿ ಮುಗ್ದಿರ್ತದೆ. ಹಾಗಾಗಿ ಅವರಿಗೆ ಕಾರ್ಬೋಹೈಡ್ರೇಟ್ ಇರುವಂತಹ ಅಂಶಗಳು ಸೀಮಿತವಾಗಿ ಸಾಕು. ಎಷ್ಟು ಅಂತಂದ್ರೆ ಅವರದ್ದು ಒಂದು ಚಟುವಟಿಕೆ ಏನಿರ್ತದೆ ಅದಕ್ಕೆ ಬೇಕಾದಷ್ಟು ಸಾಕು. ಆದ್ರೆ ಎಲ್ಲಾ ಬೆಳವಣಿಗೆ ಆಗಿರುವಂತ ನಮ್ಮ ಮಾಂಸಖಂಡಗಳು ಎಲ್ಲ ಬೆಳವಣಿಗೆ ಆಗಿರ್ತದೆ, ಅದನ್ನು ಸರಿಯಾಗಿ ಒಂದು ನಡೆಸಿಕೊಂಡು ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಪ್ರೋಟೀನ್ ಅಂಶ ಜಾಸ್ತಿ ಇರುವಂತಹ ಆಹಾರವನ್ನು ಜಾಸ್ತಿ ಸೇವಿಸಬೇಕು. ಪ್ರೋಟೀನ್ ಅಂಶ ಜಾಸ್ತಿ ಇರಬೇಕು, ವಿಟಮಿನ್ಸ್ ಬೇಕೇ ಬೇಕು, ಅದಕ್ಕೆ ಹಣ್ಣು ತರಕಾರಿಗಳನ್ನು ಸೇವಿಸಲೇಬೇಕು, ಮತ್ತೆ ಕಾರ್ಬೋಹೈಡ್ರೇಟ್ ಇರುವಂತಹ ಅಂಶಗಳು ಆಹಾರಗಳು ಒಂದು ಸೀಮಿತವಾಗಿ ಸೇವಿಸಬೇಕು. ಈ ಒಂದು ಪ್ರಾಯದಲ್ಲಿ ಏನಾಗ್ತದೆ ಅಂತಂದ್ರೆ ಈಗ ಫಾಸ್ಟ್ ಫುಡ್ ತಿಂತಾರೆ, ಅದರ ಜೊತೆಗೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಏನ್ ಹೇಳ್ತೇವೆ ಈಗ ಬೇರೆ ಬೇರೆ ಪಾನೀಯಗಳು ಬೇರೆ ಬೇರೆ ಹೆಸರಿನಲ್ಲಿ ಸಿಗ್ತದೆ. ಹಣ್ಣಿನ ರಸವನ್ನು ಕುಡಿದ್ರೆ ತೊಂದರೆ ಇಲ್ಲ, ಆದ್ರೆ ಅದರ ಬದಲಿಗೆ ಬೇರೆ ಬೇರೆ ಒಂದು ಹೆಸರಿನಲ್ಲಿ ಸಿಗುವಂತ ಸಾಫ್ಟ್ ಡ್ರಿಂಕ್ಸ್ ಏನಿರ್ತದೆ ಅದನ್ನು ಕುಡಿತಾರೆ. ಅದರಲ್ಲಿ ಪೋಷಕಾಂಶಗಳು ಅಂತ ಏನು ಇರುವುದಿಲ್ಲ, ಬೇರೆ ಯಾವ ಪೋಷಕಾಂಶಗಳು ಇರುವುದಿಲ್ಲ. ಅದರಲ್ಲಿ ಜಾಸ್ತಿ ಇರುವಂತದ್ದು ಕಾರ್ಬೋಹೈಡ್ರೇಟ್ಸ್ ಮಾತ್ರ. ಜೊತೆಗೆ ಒಂದಷ್ಟು ಪ್ರಿಸರ್ವೇಟಿವ್ ಕೂಡ. ಹೌದು, ಪ್ರಿಸರ್ವೇಟಿವ್ ಆಮೇಲೆ ಬಣ್ಣ ಎಲ್ಲ ಇರ್ತದೆ ಅದರಲ್ಲಿ. ಯಾವುದು ಆರೋಗ್ಯಕ್ಕೆ ಹಾನಿಕರವಾಗಿರ್ತದೆ ಆ ಎಲ್ಲ ಅಂಶಗಳು ಅದರಲ್ಲಿ ಇರ್ತದೆ. ಆದ್ರೆ ಅದನ್ನೇ ಸೇವಿಸುವಂತಹದ್ದು ಜಾಸ್ತಿ ಆಗಿದೆ. ಇದರಿಂದಾಗಿ ಈ ಪೋಷಕಾಂಶಗಳು ಕಡಿಮೆ ಆದಾಗ ಏನಾಗ್ತದೆ ಅಂತಂದ್ರೆ, ಮುಖ್ಯವಾಗಿ ನಮ್ಮ ಭಾರತೀಯ ಯುವತಿಯರಲ್ಲಿ ನೋಡಿದಾಗ ರಕ್ತಹೀನತೆ ಅನೀಮಿಯಾ ಅಂತ ಏನ್ ಹೇಳ್ತೇವೆ ಆ ಸಮಸ್ಯೆ ತುಂಬಾ ತೀವ್ರವಾಗಿದೆ. ತುಂಬಾ ಅಧ್ಯಯನಗಳು ಎಲ್ಲ ಇದನ್ನು ತೋರಿಸಿದ್ದಾರೆ. ಆಮೇಲೆ ನಾವು ಮಾಡಿದಂತಹ ನಾವು ಕೂಡ ಹೀಗೆ ಏನಾದ್ರೂ ಒಂದು ಸರ್ವೆ ತರ ಮಾಡಿದ್ದಾಗ ಅದರಲ್ಲಿ ಕೂಡ ಕಂಡು ಬಂದಂತಹ ಅಂಶ ಇದೆ. ಹಳ್ಳಿ ಕಡೆಯವರು ಇರಬಹುದು, ಪಟ್ಟಣದ ಕಡೆಯವರು ಇರಬಹುದು, ಅವರಲ್ಲಿ ಸ್ವಲ್ಪ ಪ್ರಮಾಣ ಹೆಚ್ಚು ಕಡಿಮೆ ಇದೆ, ಆದ್ರೆ ರಕ್ತಹೀನತೆ ಕಂಡು ಬಂದೇ ಬರ್ತದೆ. ಸಾಮಾನ್ಯವಾಗಿ ಒಂದು 50% ಯುವತಿಯರಲ್ಲಿ ರಕ್ತಹೀನತೆ ಇದೆ. ತೀವ್ರವಾದ ರಕ್ತಹೀನತೆ ಇರಬಹುದು, ಇಲ್ಲ ಸ್ವಲ್ಪ ಮಟ್ಟಿಗೆ ಇರಬಹುದು. ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಈ ತರಹದ ಆಹಾರ ತಿನ್ನುವುದು. ಈ ಸಾಂಪ್ರದಾಯಿಕ ಆಹಾರ ಇರಲಿ ಅಥವಾ ಈ ಹಣ್ಣು ತರಕಾರಿಗಳು ಇಂಥದ್ದನ್ನೆಲ್ಲ ಬದಿಗೊತ್ತಿ ಈ ತರಹದ ಆಹಾರವನ್ನು ತಿನ್ನುವುದು. ಈಗ ರಕ್ತಹೀನತೆಯ ಬಗ್ಗೆ ಸ್ವಲ್ಪ ಹೇಳಿ, ಅಂದ್ರೆ ಇದನ್ನ ಯಾವ ರೀತಿ ಕಡಿಮೆ ಮಾಡಬಹುದು ಮತ್ತು ರಕ್ತಹೀನತೆಯ ದುಷ್ಪರಿಣಾಮಗಳು ಏನೇನು, ಮುಂದಿನ ಒಂದು ಜೀವನದಲ್ಲಿ ಅದು ಯಾವ ರೀತಿ ತೊಂದರೆ ಕೊಡ್ತದೆ ಅಂತ. ರಕ್ತಹೀನತೆಯ ಅಂದ್ರೆ ಇದರಿಂದಾಗಿ ತುಂಬಾ ಸುಸ್ತಾಗುವುದು ಅಂತದ್ದೆಲ್ಲ ನಿಧಾನವಾಗಿ ಕಂಡು ಬರ್ಲಿಕ್ಕೆ ಶುರು ಆಗ್ತದೆ. ಈಗ ತುಂಬಾ ಜನ ಹೇಳ್ತಾರೆ, ಆದ್ರೆ ಅದನ್ನ ಯಾರು ಗಮನಿಸೋದಿಲ್ಲ. ಓ, ನನ್ಗೆ ಒಂದಿಷ್ಟು ನಡೆದ್ರೆ ಸುಸ್ತಾಗ್ತದೆ, ನನ್ಗೆ ಅದಾಗುದಿಲ್ಲ, ನನ್ಗೆ ಇದ್ ಮಾಡ್ಲಿಕ್ಕೆ ಆಗುದಿಲ್ಲ, ಆಮೇಲೆ ಒಂದೇ ಸರಿಗೆ ತಲೆ ಸುತ್ತು ಬರುವಂತಹದ್ದು ಅಂತದೆಲ್ಲ ಆಗ್ತದೆ. ಮತ್ತೆ ಯುವತಿಯರಲ್ಲಿ ಏನಾಗ್ತದೆ ಅಂತಂದ್ರೆ, ಅವರಿಗೆ ಈ ಋತುಸ್ರಾವ ಇರುವ ಕಾರಣ ಅದರಿಂದನೂ ಸ್ವಲ್ಪ ಅದು ರಕ್ತಹೀನತೆ, ರಕ್ತದ ಅಂಶ ಜಾಸ್ತಿ ಬೇಕು ಅಂದ್ರೆ ಈ ಋತುಸ್ರಾವ ಆಗ್ತದೆ. ಆಮೇಲೆ ಈ ಯುವತಿಯರು ಆ ಒಂದು ಪ್ರಾಯ ರಿಪ್ರೊಡಕ್ಟಿವ್ಲಿ ಆಕ್ಟಿವ್ ಅಂತ ಹೇಳ್ತಾರೆ, ಮುಂದೆ ಗರ್ಭ ಧರಿಸುವ ಸಂದರ್ಭದಲ್ಲಿ ಆಗ ಪೋಷಕಾಂಶಗಳು ಕಡಿಮೆ ಇರ್ತದೆ. ರಕ್ತಹೀನತೆ ಇದ್ದಾಗ ಪೋಷಕಾಂಶಗಳು ಕಡಿಮೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಗರ್ಭವತಿಗೂ ಅದರಿಂದ ತುಂಬಾ ತೊಂದರೆ ಉಂಟಾಗ್ತದೆ, ಪ್ರಸವದ ಸಮಯದಲ್ಲಿ ತೊಂದರೆ ಉಂಟಾಗ್ತದೆ. ಅದು ಆಗ್ಲೂ ಕೂಡ ಅದನ್ನ ಸರಿಪಡಿಸಿಕೊಳ್ಳದಿದ್ರೆ ಹುಟ್ಟುವಂತಹ ಮಗುವಿನಲ್ಲೂ ಅದು ತುಂಬಾ ತೊಂದರೆಗಳನ್ನು ಉಂಟು ಮಾಡ್ತದೆ. ಆದ್ರೆ ಏನಾಗ್ತದೆ ಅಂತಂದ್ರೆ, ತುಂಬಾ ಯುವತಿಯರಲ್ಲಿ ಇದು ಗೊತ್ತಾಗದೆ ಹೋಗ್ತದೆ, ಅದರ ಬಗ್ಗೆ ಯಾರು ಜಾಸ್ತಿ ಗಮನ ಹರಿಸುವುದಿಲ್ಲ. ಹಾಗಾಗಿ ಇದು ಅತ್ಯಂತ ಒಂದು ಗಮನಿಸಲೇಬೇಕಾದಂತಹ ಅಂಶ. ಯಾಕೆಂದ್ರೆ 50% ಯುವತಿಯರಲ್ಲಿ ಇದು ಕಂಡು ಬರ್ತಾ ಇದೆ ಅಂತಂದ್ರೆ, ಇದಕ್ಕೆ ಸರ್ಕಾರಗಳು ಎಲ್ಲ ತುಂಬಾ ಕ್ರಮಗಳನ್ನು ಕೈಗೊಳ್ತಾ ಇದೆ. ಹೌದು, ಆದ್ರೆ ಅದು ಇನ್ನು ಎಲ್ಲೋ ಪೂರ್ತಿಯಾಗಿ ಜನರಿಗೆ ತಲುಪಿಲ್ಲ. ತಲುಪಿದ್ರೂ ಅದರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾ ಇಲ್ಲ. ಅದರ ಒಂದು ತೀವ್ರತೆ, ಅದು ಯಾವ ಮಟ್ಟಿಗೆ ಹಾನಿಯನ್ನು ಉಂಟು ಮಾಡಬಹುದು ಮುಂದಿನ ದಿನಗಳಲ್ಲಿ, ಈಗ ಗೊತ್ತಾಗುವುದಿಲ್ಲ. ಅದು ಇನ್ನು ಗೊತ್ತಾಗ್ಲಿಲ್ಲ ಅಂತ ಅನ್ನಿಸ್ತದೆ. ರಕ್ತಹೀನತೆಯನ್ನ ಕಡಿಮೆ ಮಾಡಬೇಕಿದ್ರೆ ಯಾವ ರೀತಿಯ ಆಹಾರ ಕ್ರಮವನ್ನು ಅನುಸರಿಸಬೇಕು, ಏನನ್ನ ತಿನ್ನಬೇಕು, ಏನ್ ತಿನ್ನಬಾರದು? ತಿನ್ನಬಾರದು ಅನ್ನು ಮೊದಲು ಹೇಳಿಬಿಡ್ತೇನೆ. ತಿನ್ನಬಾರದು ಅಂತಂದ್ರೆ, ಈ ಮುಖ್ಯವಾಗಿ ಆ ಒಂದು ಪ್ರಾಯದಲ್ಲಿ ಇರುವಾಗ ಯುವತಿಯರಲ್ಲಿ ಯಾವುದೇ ಆದಷ್ಟು ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಇರ್ಲಿ, ಆಮೇಲೆ ಫಾಸ್ಟ್ ಫುಡ್, ಪೋಷಕಾಂಶ ಕಡಿಮೆ ಇರುವಂತಹ ಜಂಕ್ ಫುಡ್, ಫಾಸ್ಟ್ ಫುಡ್ ಏನ್ ಹೇಳ್ತೇವೆ ಅದನ್ನು ಎಷ್ಟರ ಮಟ್ಟಿಗೆ ಆಗ್ತದೆ ಅಷ್ಟು ಕಡಿಮೆ ಮಾಡಬೇಕು. ಆಹಾರದಲ್ಲಿ ಅಳವಡಿಸಿಕೊಳ್ಳಬೇಕಾದ್ದು ದ್ವಿದಳ ಧಾನ್ಯಗಳು. ಈಗ ರಕ್ತಹೀನತೆ ಇದ್ರೆ ಅದನ್ನು ಸರಿಪಡಿಸಬೇಕು ಅಂತಂದ್ರೆ ವಿಟಮಿನ್ ಬೇಕು, ವಿಟಮಿನ್ ಸಿ. ವಿಟಮಿನ್ ಸಿ ಯಾಕೆ ಬೇಕು ಅಂತಂದ್ರೆ, ಅತ್ಯಂತ ಒಂದು ಅವಶ್ಯಕವಾದ ಅಂಶ ರಕ್ತವನ್ನು ಜಾಸ್ತಿ ಮಾಡ್ಲಿಕ್ಕೆ ಕಬ್ಬಿಣ ಸತ್ವ. ಕಬ್ಬಿಣ ಸತ್ವ ನಮ್ಮ ಶರೀರ ಅದನ್ನ ನಾವು ತಿಂದ ಆಹಾರದಲ್ಲಿ ಇರೋದನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ವಿಟಮಿನ್ ಸಿ ಬೇಕು. ವಿಟಮಿನ್ ಸಿ ಅದನ್ನು ಶರೀರಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪೂರಕವಾದ ಅಂಶ. ಹಾಗಾಗಿ ದ್ವಿದಳ ಧಾನ್ಯಗಳು, ಇದರಲ್ಲಿ ಫೋಲೇಟ್ ಅಂತ ಒಂದು ಅಂಶ ಇರ್ತದೆ, ಅದು ಬೇಕು. ಆಮೇಲೆ ಸೋಯಾ ಇಂತಹ ಆಹಾರವನ್ನು ತೆಗೆದುಕೊಳ್ಬಹುದು, ಯಾವುದೇ ದ್ವಿದಳ ಧಾನ್ಯಗಳು, ಇದರಲ್ಲಿ ಫೋಲೇಟ್ ಇರ್ತದೆ. ಆಮೇಲೆ ವಿಟಮಿನ್ ಸಿ ಇರುವಂತಹ ಹಣ್ಣುಗಳು, ಕಿತ್ತಳೆ ಹಣ್ಣಿರ್ಬೋದು, ನೆಲ್ಲಿಕಾಯಿ, ನಿಂಬೆ, ಸಾಮಾನ್ಯವಾಗಿ ಹುಳಿ ಅಂಶ ಇರುವಂತಹ ಹಣ್ಣುಗಳಲ್ಲಿ ವಿಟಮಿನ್ ಸಿ ಅಂಶ ಇರ್ತದೆ. ಮೆಣಸಿನಲ್ಲಿ ಕೂಡ ಇದೆ, ಇದನ್ನು ಕೂಡ ಸೇವಿಸಬಹುದು. ಇದು ಯಾಕೆ ಅಂತಂದ್ರೆ ಕಬ್ಬಿಣದ ಅಂಶ ರಕ್ತದಲ್ಲಿ ಸೇರಲು ಅತಿ ಅಗತ್ಯ. ಆಮೇಲೆ ಒಣ ಹಣ್ಣುಗಳು, ಖರ್ಜೂರ ಇರ್ಬೋದು, ದ್ರಾಕ್ಷಿ, ಇದರಲ್ಲಿ ಕಬ್ಬಿಣ ಸತ್ವ ಇದೆ. ಇನ್ನು ಅದನ್ನ ಬಿಟ್ರೆ ಸೇಬು, ಬಾಳೆಹಣ್ಣು, ದಾಳಿಂಬೆ, ಇದನ್ನು ರಕ್ತವನ್ನ ಜಾಸ್ತಿ ಮಾಡ್ತದೆ. ಹಸಿರು ಸೊಪ್ಪುಗಳು, ಬೀಟ್ರೂಟು, ಆಮೇಲೆ ಕಡಲೆ, ಬಾದಾಮಿ ಇಂತಹ ಬೀಜಗಳು. ಮತ್ತೆ ಮಾಂಸವನ್ನು ಸೇವಿಸುವವರು ಕೆಂಪು ಮಾಂಸ, ರೆಡ್ ಮೀಟ್ ಅಂತ ಏನ್ ಹೇಳ್ತಾರೆ ಅದು, ಮತ್ತೆ ಸಮುದ್ರ ಆಹಾರ ಅಂದ್ರೆ ಮೀನು ಇರ್ಬೋದು, ಇದನ್ನು ಕೂಡ ಸೇವಿಸಬಹುದು. ಇನ್ನೊಂದು ಗಮನಿಸಬೇಕಾದ ಅಂಶ, ಕೆಲವೊಂದು ಬಾರಿ ಏನಾಗ್ತದೆ ಅಂತಂದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ರಕ್ತ ಇದ್ದಾಗ, ರಕ್ತದ ಅಂಶ ತುಂಬಾ, ರಕ್ತಹೀನತೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತಂದ್ರೆ, ತೀವ್ರವಾಗಿದೆ ಅಂತಂದ್ರೆ, ಅದಕ್ಕೆ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಕಬ್ಬಿಣ ಸತ್ವ ಇರುವಂತಹ, ಫೋಲೇಟ್ ಇರುವಂತಹ ಮಾತ್ರೆಗಳನ್ನು ಕೊಡ್ತಾರೆ. ನಾವು ಯಾವ್ದ ಒಂದು ಅಂಶ ಗಮನಿಸಬೇಕಾದ್ದು, ಕಬ್ಬಿಣದ ಅಂಶ ಇರುವಂತಹ ಆಹಾರವನ್ನು ಸೇವಿಸುವಾಗ ಕ್ಯಾಲ್ಸಿಯಂನ ಅಂಶ ಇರುವಂತಹ ಆಹಾರದ ಜೊತೆಗೆ ಸೇವಿಸಬಾರ್ದು. ಅಂದ್ರೆ ಈಗ ನಾವು ಸಪ್ಲಿಮೆಂಟ್ಸ್ ತಗೊಳ್ತಾ ಇದ್ದೇವೆ ಅಂತ ಅನ್ಕೊಳ್ಳುವ, ಮಾತ್ರೆಗಳನ್ನು ಸೇವಿಸ್ತಾ ಇದ್ದೇವೆ, ಆಗ ಅದನ್ನು ಹಾಲಿನ ಜೊತೆಗೆ ಸೇವಿಸಬಾರ್ದು. ಕ್ಯಾಲ್ಸಿಯಂ ಅಂಶ ಕಬ್ಬಿಣದ ಅಂಶ ದೇಹಕ್ಕೆ ಸೇರುವುದನ್ನು ತಡೆಯುತ್ತದೆ, ಕಡಿಮೆ ಮಾಡ್ತದೆ ಪ್ರಮಾಣ. ಹಾಗಾಗಿ ಈಗ ಅಂಥದ್ದನ್ನು ತೆಗೆದುಕೊಳ್ಳುವಾಗ ವಿಟಮಿನ್ ಸಿ ಇರುವಂತಹ ಹಾಲಿನ ಬದಲು ನಿಂಬೆ ಹಣ್ಣಿನ ಜ್ಯೂಸು ಹಾಗೆ ಯಾವ್ದಾದ್ರು ಜೊತೆಗೆ ತೆಗೆದುಕೊಂಡ್ರೆ ಅದರಲ್ಲಿ ಇರುವಂತಹ ಅಂಶ ಜಾಸ್ತಿ ನಮ್ಮ ಶರೀರಕ್ಕೆ ಸೇರ್ತದೆ. ಅಂದ್ರೆ ಬೇರೆ ಬೇರೆ ಸಮಯದಲ್ಲಿ ತಗೊಳ್ಳಬಹುದು, ಬೇರೆ ಬೇರೆ ಸಮಯದಲ್ಲಿ ತೆಗೆದುಕೊಳ್ಬಹುದು, ಒಟ್ಟಿಗೆ ತೆಗೆದುಕೊಳ್ಬಾರ್ದು. ಈಗ ಈ ರಕ್ತಹೀನತೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಒದಗಿಸಿದ್ರಿ, ಬಹುಶಃ ಇದರ ಇನ್ನೊಂದು ವೈರುಧ್ಯ ಅಂತಂದ್ರೆ ಹೆಚ್ಚು ಬೊಜ್ಜು ಸೇರ್ಕೊಳ್ಳುವಂತಹದ್ದು, ಅದನ್ನ ಕರಗಿಸುವುದಕ್ಕೂ ಕೂಡ ಸಾಕಷ್ಟು ಉಪವಾಸ ಮಾಡ್ತಾರೆ ಅಂತ ಹೇಳಿ, ಈ ಬಗ್ಗೆ ಹೇಳಿ. ಹೌದು, ಕಾಲೇಜಿಗೆ ಬಂದಾಗ ಆ ಒಂದು ಯುವತಿಯರಲ್ಲಿ ಏನಾಗ್ತದೆ, ತುಂಬಾ ಜನರನ್ನು ಹೀಗೆ ಅವರು ವೈಪರೀತ್ಯದ ಆಹಾರ ಸೇವಿಸ್ತಾರೆ, ದೈಹಿಕ ಚಟುವಟಿಕೆಗಳು ಇರುವುದಿಲ್ಲ, ಆಗ ಏನಾಗ್ತದೆ ಬೊಜ್ಜು ಬೆಳೆದೇ ಬೆಳೀತದೆ. ಹಾಗೆ ಆದ ಕೂಡಲೇ ಅವರಿಗೆ ಒಂದು ಏನಾಗ್ತದೆ, ಈ ಬೊಜ್ಜು ಕರಗಿಸ್ಬೇಕು, ನಾನು ಸಣ್ಣ ಆಗ್ಬೇಕು ಅಂತ ಒಂದು ಮನಸ್ಥಿತಿ ಬರ್ತದೆ. ಯಾಕಂದ್ರೆ ಆ ಪ್ರಾಯ ಆಗಿದೆ, ಎಲ್ಲಾ ಮಾಧ್ಯಮಗಳಲ್ಲಿ ನೋಡ್ತಾರೆ ಹಾಗೆ ಆಗ್ಬೇಕು ಅಂತ. ಅದಕ್ಕೆ ಸರಿಯಾದ ಒಂದು ಕ್ರಮವನ್ನು ಪಾಲಿಸುವುದರ ಬದಲು ಆಹಾರದಲ್ಲಿ ಸ್ವಲ್ಪ ಹಿಡಿತ, ಅದರ ಜೊತೆಗೆ ದೈಹಿಕ ಚಟುವಟಿಕೆ ಮಾಡಿ ಅದನ್ನು ಮಾಡುವಂತಹ ಗಟ್ಟಿ ಮನಸ್ಸು ಇಷ್ಟು ಇದ್ರೆ ಇದು ಖಂಡಿತ ಸಾಧ್ಯ, ತೂಕ ಇಳಿಸಿಕೊಳ್ಳುವಂತದ್ದು. ಆದ್ರೆ ಅದರ ಬದಲು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹಾ ನಾನು ದಪ್ಪ ಆಗಿದ್ದೇನೆ, ತೂಕ ಇಳಿಸಿಕೊಳ್ಬೇಕು, ಊಟ ಬಿಡ್ತೇನೆ, ಅದು ಅವರ ಮನಸ್ಸಿಗೆ ಮೊದಲು ಬರುವಂತಹದ್ದು, ಅದನ್ನು ಮಾಡ್ತಾರೆ. ಇಲ್ಲ ಈಗ ಎಲ್ಲಾದು ಅಂತರ್ಜಾಲದಲ್ಲಿ ಮಾಹಿತಿ ಸಿಗ್ತದೆ, ಯಾವುದೋ ನೋಡ್ತಾರೆ, ಅವರ ಪಾಡಿಗೆ ಅವರು ಬೇಕಾದಂತೆ ಅದನ್ನು ಮಾಡ್ತಾ ಹೋಗ್ತಾರೆ. ಆಹಾರ ಬಿಟ್ಟು ಆದಾಗ ಏನಾಗ್ತದೆ, ಬೇಕಾದ ಅಂಶ ಮತ್ತೆ ಪುನಃ ಕೊರತೆ ಆಗ್ತಾ ಹೋಗ್ತದೆ, ಇಂಬ್ಯಾಲೆನ್ಸ್ ಮತ್ತೆ ಆಗ್ತದೆ. ಇದು ಆದಾಗ ಏನು, ಖಾಲಿ ಒಂದು ಸುಸ್ತಾಗುವುದು ಇಂತಹದ್ ಮಾತ್ರ ಅಲ್ಲ, ನಮ್ಮ ಹಾರ್ಮೋನ್ಸ್ ಅಲ್ಲಿ ಕೂಡ ವೈಪರೀತ್ಯ ಉಂಟಾಗ್ತದೆ. ಇದರಿಂದ ತುಂಬಾ ದುಷ್ಪರಿಣಾಮಗಳಾಗುವಂತಹ ಒಂದು ಸಾಧ್ಯತೆ ಇದೆ. ಇದರ ಮುಂದುವರಿದ ಭಾಗವಾಗಿ ಬಹುಶಃ ಈ PCOD ಸಮಸ್ಯೆಯ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಬೇಕು. ಹೇಳಿ, ಈ PCOD ಸಮಸ್ಯೆ ಯಾಕಾಗಿ ಬರ್ತದೆ, ಏನಿದು ಸಮಸ್ಯೆ ಈ ಬಗ್ಗೆ? ಇಲ್ಲಿ ಒಂದು ಹೇಳಬೇಕು, PCOD ಗಿಂತ ಜಾಸ್ತಿಯಾಗಿ PCOS ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್, ಇದು ಕಾಲೇಜು ಹುಡುಗಿಯರಲ್ಲಿ ಅಥವಾ ಯುವತಿಯರಲ್ಲಿ ಅತ್ಯಂತ ಹೆಚ್ಚು ಕಂಡು ಬರುತ್ತಾ ಇರೋದು. ಈಗ ಇದು ಎಲ್ಲಿವರೆಗೆ ಅಂತಂದ್ರೆ, ಸಾಮಾನ್ಯ ಒಂದು 20% ಅಂದ್ರೆ ಪ್ರತಿ 5 ಒಬ್ಬರಿಗೆ ಇದು ಇದೆ. PCOS ಅಂತಂದ್ರೆ ಇದು ಹಾರ್ಮೋನುಗಳ ವೈಪರೀತ್ಯದಿಂದ ಉಂಟಾಗುವಂತಹ ಒಂದು ಸಮಸ್ಯೆ. ಇದರಿಂದ ಇದು ಯಾಕೆ ಬರ್ತದೆ, ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಬೊಜ್ಜು ಮುಖ್ಯವಾದಂತಹ ಕಾರಣ. ಈ ಬೊಜ್ಜಿಗೆ ಕೂಡ ಅನುವಂಶೀಯ ಕಾರಣಗಳು ಇರಬಹುದು, ಆದ್ರೆ ಇದು ತುಂಬಾ ಕಡಿಮೆ. ಅಂದ್ರೆ ಜೆನೆಟಿಕ್ಸ್ ಏನಂತಾರೆ, ಅನುವಂಶೀಯ ಕಾರಣಗಳಿಂದ ಬರಬಹುದು. ಇನ್ನೊಂದು ಇನ್ಸುಲಿನ್ ಪ್ರತಿರೋಧ. ಇನ್ಸುಲಿನ್ ಅಂತಂದ್ರೆ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡ್ತದೆ. ಆದ್ರೆ ಇದು ಪ್ರತಿರೋಧ, ಇದು ಕೆಲಸ ಮಾಡುವುದಿಲ್ಲ. ಇಂತ ಒಂದು ಕಾರಣ ಇರ್ಬೋದು. ಈ ಇನ್ಸುಲಿನ್ ಪ್ರತಿರೋಧಕ್ಕೆ ಅತ್ಯಂತ ಮುಖ್ಯ ಕಾರಣ ಬೊಜ್ಜು. ಇದೇ ಯಾಕೆ ಆಗ್ತದೆ ಅಂತಂದ್ರೆ, ನಾನು ಈಗಾಗ್ಲೇ ಹೇಳಿದಂತೆ ಅನಾರೋಗ್ಯಕರವಾದ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆಗಳ ಕೊರತೆ ಇದರಿಂದಾಗಿ ಬರ್ತದೆ. ಇದರಲ್ಲಿ ಏನಾಗ್ತದೆ, PCOS ಅಂತಂದ್ರೆ ತುಂಬಾ ಜನರಿಗೆ ಇದು ಏನು ಅಂತಾನೆ ಗೊತ್ತಿರೋದಿಲ್ಲ. ಹೌದು, ಈಗ ಏನಾಗ್ತದೆ, ಈ ಋತುಸ್ರಾವದ ದಲ್ಲಿ ಏರುಪೇರು ಇಲ್ಲಿಂದ ಅದು ಶುರು ಆಗ್ತದೆ. ಈಗ ಅದು ಏನು ಋತು ಚಕ್ರದ ದಿನಗಳಲ್ಲಿ ಏರುಪೇರಾಗ್ಬೋದು, ಅತ್ಯಂತ ಬೇಗ ಆಗ್ಬೋದು, ಇಲ್ಲ ತುಂಬಾ ದಿವಸಗಳ ಅಂತರ ಜಾಸ್ತಿ ಆಗ್ಬೋದು, ಇಲ್ಲ ಅದರೊಂದಿಗೆ ಅತ್ಯಂತ ನೋವಿನ ಒಂದು ಋತುಸ್ರಾವ, ಒಂದು ಸ್ರಾವದಲ್ಲಿ ವ್ಯತ್ಯಾಸ, ಇಂಥದ್ದೆಲ್ಲ ಆಗ್ತದೆ. ಆದ್ರೆ ಇದನ್ನ ಯಾರು ಗಮನಿಸೋದಿಲ್ಲ. ಇದು ಹೀಗೆ ಮುಂದುವರಿದಾಗ ಅವರು ಮುಂದೆ ಏನು ಗರ್ಭವತಿಯರು ಆಗುವಂತಹ ಸಂದರ್ಭದಲ್ಲಿ ಗರ್ಭಧಾರಣೆಯಲ್ಲಿ ಇದು ತುಂಬಾ ತೊಂದರೆಯನ್ನು ಕೊಡ್ತದೆ. ಆದ್ರೆ ಇದು ನಾವು ಸರಿಪಡಿಸಿಕೊಳ್ಳಬಹುದು, ಇದು ನಮ್ಮ ಕೈಯಲ್ಲಿದೆ. ಅದಕ್ಕೆ ಏನ್ ಮಾಡ್ಬೇಕು, ಆಹಾರ ಪದ್ಧತಿಯಲ್ಲಿ ಮತ್ತೆ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತರಬೇಕು. ಇನ್ನೊಂದು ಅಂಶ ನಾನು ಹೇಳುದ್ ಬಿಟ್ಟೆ, ಇದು ಹೇಗೆ ಅದನ್ನ ಈಗ ಒಂದು ಋತುಸ್ರಾವದಲ್ಲಿ ಏರುಪೇರು ಆಗ್ತದೆ, ಮತ್ತು ಇನ್ನೇನಾಗ್ತದೆ, ಇನ್ನು ಜಾಸ್ತಿ ಆದಾಗ ಏನಾಗ್ತದೆ, ಹಾರ್ಮೋನ್ ವ್ಯತ್ಯಾಸ ಆದಾಗ ಸ್ತ್ರೀಯರಲ್ಲಿ ಇರಬೇಕಾದಂತಹ ಹಾರ್ಮೋನುಗಳು ಕಡಿಮೆಯಾಗಿ ಪುರುಷ ಹಾರ್ಮೋನುಗಳು ಆಂಡ್ರೋಜನ್ ಅಂತ ಹೇಳ್ತೇವೆ, ಅದು ಸ್ತ್ರೀಯರ ದೇಹದಲ್ಲೂ ಉತ್ಪತ್ತಿ ಆಗ್ತದೆ. ಸ್ತ್ರೀಯರ ಹಾರ್ಮೋನುಗಳು ಪುರುಷರ ದೇಹದಲ್ಲೂ ಉತ್ಪತ್ತಿ ಆಗುದಾಗ್ತದೆ, ಆದ್ರೆ ಆ ಪ್ರಮಾಣದಲ್ಲಿ ವ್ಯತ್ಯಾಸ ಇರ್ತದೆ. ಇಲ್ಲಿ ಏನಾಗ್ತದೆ, ಇಂಥ ಸಂದರ್ಭದಲ್ಲಿ ವೈಪರೀತ್ಯ ಆದಾಗ ಪುರುಷ ಹಾರ್ಮೋನುಗಳು ಆಂಡ್ರೋಜನ್ ಸ್ತ್ರೀಯರ ದೇಹದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸಿಕೊಳ್ತದೆ. ಆಗ ಏನಾಗ್ತದೆ, ಮುಖದಲ್ಲಿ ಕೂದಲು ಅಂದ್ರೆ ಗಡ್ಡ ಮೀಸೆ ಆತರ ಕಾಣಿಸ್ಕೊಳ್ಬಹುದು, ಇಲ್ಲ ಚರ್ಮದಲ್ಲಿ ವ್ಯತ್ಯಾಸ ಉಂಟಾಗ್ತದೆ, ಇಂಥದ್ದೆಲ್ಲ ಕಂಡು ಬರ್ತದೆ. ಇದನ್ನು ಗಮನಿಸಿಕೊಂಡ್ರೆ ಈ ತರ ಆಗ್ತಾ ಇದೆ ಅಂತ ಅದಕ್ಕೆ ನಾವು ಸೂಕ್ತವಾದ ಕ್ರಮವನ್ನು ಕೈಗೊಳ್ಬಹುದು, ಮತ್ತೆ ಮುಂದೆ ಇದು ಮುಂದಿನ ಜೀವನದಲ್ಲಿ ಇದು ತೊಂದರೆಯನ್ನು ಕೊಡದಂತೆ ನೋಡ್ಕೊಳ್ಬಹುದು. ಸಂಕ್ಷಿಪ್ತವಾಗಿ ಹೇಳೀಗ, ಆ ಯುವತಿಯರ ಒಂದು ಆಹಾರ ಕ್ರಮ ಹೇಗಿರ್ಬೇಕು, ಹೇಗಿರಬಾರದು? ಸಂಕ್ಷಿಪ್ತವಾಗಿ ಹೇಳುದಂತಂದ್ರೆ, ಅವರು ಅದರಲ್ಲಿ ಅಳವಡಿಸಿಕೊಳ್ಳಬೇಕಾದನ್ನು ನಾನು ಹೇಳ್ತೇನೆ. ಪ್ರೋಟೀನ್ ಅಂಶ ಹೆಚ್ಚಿರುವಂತಹ ಆಹಾರಗಳು, ಪ್ರೋಟೀನ್ ಅಂಶ ಹೆಚ್ಚಿರುವಂತಹ ಆಹಾರಗಳು ಅಂದ್ರೆ ಕಾಳುಗಳು, ಆಮೇಲೆ ಮೊಟ್ಟೆ ತಿನ್ನುವಂತಹವರು ಮೊಟ್ಟೆಯನ್ನು ತಿನ್ನಬಹುದು, ಆಮೇಲೆ ಈಗ ಮೀನಿನ ಆಹಾರ, ಇಂತಹ ಆಹಾರವನ್ನು ಸೇವಿಸಬಹುದು. ಇದು ಆಮೇಲೆ ಒಂದು ಮಿತವಾದ ಅಂತಹ ಕಾರ್ಬೋಹೈಡ್ರೇಟ್ ಇರುವಂತಹ ಅಂಶಗಳು, ಅನ್ನ ಊಟ ಮಾಡೇ ಮಾಡ್ತಾರೆ ತಿನ್ನುವಂತಹ, ಇಲ್ಲ ಚಪಾತಿ, ಇದರಲ್ಲೆಲ್ಲ ಕಾರ್ಬೋಹೈಡ್ರೇಟ್ ಅಂಶ ಬೇಕಾದಷ್ಟು ಸಿಗುತ್ತದೆ. ಸಕ್ಕರೆಯ ಅಂಶವನ್ನು ಎಷ್ಟು ಸಾಧ್ಯವೋ ಅಷ್ಟು ಸೀಮಿತಗೊಳಿಸುವುದು, ತಿನ್ನಬಾರದು ಅಂತಲ್ಲ, ತಿಂದ್ರು ಅದು ಸೀಮಿತವಾಗಿ ತಿನ್ಬೇಕು, ಅತಿಯಾಗಬಾರದು. ಆಮೇಲೆ ಈ ಆಂಟಿ ಇನ್ಫ್ಲಮೇಟರಿ ಫುಡ್ ಅಂತ ಏನ್ ಹೇಳ್ತೇವೆ, ಈಗ ನಾವು ನಮ್ಮ ಸಾಂಪ್ರದಾಯಿಕವಾಗಿ ಮಾಡುವಂತಹ ಅಡುಗೆಯಲ್ಲಿ ಅದು ಇರ್ತದೆ. ಈಗ ಅರಸಿನ ಇರ್ಬೋದು, ನಾವು ಬೇರೆ ಬೇರೆ ಮಸಾಲೆಗಳನ್ನ ಏನ್ ಹಾಕ್ತೇವೆ ಅದು ಸರಿಯಾಗಿ ಪ್ರಮಾಣದಲ್ಲಿ ಸಿಗ್ತದೆ. ಅದು ನಾರಿನಾಂಶ ಹೆಚ್ಚಿರುವಂತಹ ಆಹಾರ, ನಾರಿನಾಂಶ ಅಂತಂದ್ರೆ ಸೊಪ್ಪು ತರಕಾರಿಯಲ್ಲಿ ಇರ್ತದೆ, ಧಾನ್ಯಗಳಲ್ಲಿ ಇರ್ತದೆ, ಬಾಳೆಹಣ್ಣು ಅದರಲ್ಲೂ ಇರ್ತದೆ, ಅಂತಹ ಆಹಾರಗಳಲ್ಲಿ ಅದನ್ನು ಜಾಸ್ತಿ ಸೇವಿಸಬೇಕು, ಹಣ್ಣುಗಳನ್ನು ಜಾಸ್ತಿ ಸೇವಿಸಬೇಕು. ಇನ್ನು ಸಂಸ್ಕರಿಸಿದ ಆಹಾರ ಏನಿದೆ ಅದನ್ನು ಆದಷ್ಟು ಕಡಿಮೆಗೊಳಿಸಬೇಕು, ಸಾಫ್ಟ್ ಡ್ರಿಂಕ್ ಕಡಿಮೆಗೊಳಿಸಬೇಕು, ಆಮೇಲೆ ಈ ಬ್ರೆಡ್ ಅಂತದ್ದು ಮೈದಾ ಹಿಟ್ಟಿನಿಂದ ಮಾಡಿದಂತಹ ಏನು ಬೇರೆ ಬೇರೆ ತಿಂಡಿಗಳಿದೆ, ಆಹಾರಗಳಿದೆ, ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿತಗೊಳಿಸಬೇಕು. ಇದರೊಟ್ಟಿಗೆ ಅತ್ಯಂತ ಮುಖ್ಯವಾದದ್ದು ಸ್ವಲ್ಪ ಆದ್ರೂ ಒಂದು ದೈಹಿಕ ಚಟುವಟಿಕೆಗಳು, ಒಂದ್ ಸ್ವಲ್ಪ ಹೊತ್ತು ನಡೆಯುವುದಿರಬಹುದು, ಏನಾದ್ರೂ ಒಂದು ಮಾಡಬೇಕು. ಕೇವಲ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿದ್ರೆ ಅದು ಸಾಕಾಗುವುದಿಲ್ಲ. ಇದು ಅವರ ಒಂದು ಮುಂದಿನ ಜೀವನದಲ್ಲಿ ಯಾವುದೇ ತೊಂದರೆ ಬರದಂತೆ ಆರೋಗ್ಯಯುತವಾಗಿ ಇರಲಿಕ್ಕೆ ಸಹಾಯ ಮಾಡ್ತದೆ. ಇನ್ನೊಂದು ಕೊನೆಯ ಪ್ರಶ್ನೆಯನ್ನ ಸೇರಿಸಬೇಕು, ಬಹುಶಃ ಆಹಾರದ ನಡುವಿನ ಅಂತರ ಇದನ್ನ ಪಾಲಿಸುವುದು ಎಷ್ಟರ ಮಟ್ಟಿಗೆ ಮುಖ್ಯ ಅಂತ ಹೇಳಿ, ನಡು ನಡುವೆ ಏನಾದರೂ ಸಣ್ಣ ಸಣ್ಣ ತಿಂಡಿಗಳು, ಕುರುಕುಲು ತಿಂಡಿಗಳನ್ನ ತಿನ್ನುವಂತಹದ್ದು, ಚಾಕ್ಲೇಟ್ ತಿನ್ನುವಂತಹದ್ದು, ಇದು ಎಷ್ಟು ಅಪಾಯಕಾರಿ ಅಂತ? ಇದು ತುಂಬಾ ಅಪಾಯಕಾರಿ. ಏನ್ ಮಾಡ್ತಾರೆ ಅಂತಂದ್ರೆ, ಈ ಮುಖ್ಯವಾಗಿ ಸೇವಿಸಬೇಕಾದ್ದು ಬೆಳಗಿನ ಉಪಹಾರವನ್ನು ಕಡಿತಗೊಳಿಸ್ತಾರೆ, ಸರಿಯಾಗಿ ತಿನ್ನುವುದಿಲ್ಲ. ಅದರ ಮಧ್ಯೆ ಅದನ್ನು ಆ ಹಸಿವನ್ನು ನೀಗಿಸಲಿರ್ಬಹುದು, ಇಲ್ಲ ಸುಮ್ಮನೆ ಬೇಜಾರಾದಾಗ ತಿನ್ನುವುದಿರ್ಬಹುದು, ಅಲ್ಲಿ ತಿನ್ನುವಂತಹದ್ದು ಚಾಕಲೇಟು, ಇಲ್ಲಾಂದ್ರೆ ಬಿಸ್ಕೆಟ್ ಆ ತರದ್ದು, ಬೇರೆ ಬೇರೆ ಕುರುಕುಲು ತಿಂಡಿಗಳು ಬೇರೆ ಬೇರೆ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಸಿಗ್ತದೆ, ಅದನ್ನು ತಿನ್ನುವುದು. ಇದು ಕೂಡ ಸಂಸ್ಕರಿಸಿದ ಆಹಾರವನ್ನು ತಿಂದದಷ್ಟೇ ಅದರಷ್ಟೇ ಹಾನಿಕರ. ಇದರಲ್ಲೂ ಜಾಸ್ತಿ ಇರುವಂತಹದ್ದು ಕಾರ್ಬೋಹೈಡ್ರೇಟ್ ಅಂಶ, ಸಿಹಿ ಇರ್ಬೋದು, ಇಲ್ಲ ಕರಿದ ತಿಂಡಿಗಳು ಏನಿರ್ತದೆ ಅದರಲ್ಲಿ ಎಲ್ಲಾ ಕೆಟ್ಟ ಗುಣಗಳು ಇದೆ. ಇದರ ಬದಲು ತಿನ್ಬೇಕು ಅಂತಂದ್ರೆ ಯಾವ್ದಾದ್ರು ಹಣ್ಣುಗಳನ್ನು ತಿನ್ಬಹುದು, ಇಲ್ಲ ಅಂತಂದ್ರೆ ಈಗ ಕಡಲೆ ಬೀಜ ಇಂತಹ ಒಂದು ಹುರಿದಂತಂದ್ರೆ ಎಣ್ಣೆಯಲ್ಲಿ ಕರಿದಂತಲ್ಲ ಅದನ್ನು ತಿನ್ಬಹುದು, ಅದು ಆರೋಗ್ಯಕ್ಕೂ ಒಳ್ಳೇದು. ಅದರಿಂದ ಆಮೇಲೆ ಈಗ ತಿನ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ಅದನ್ನು ಹಸಿವು ನೀಗಿಸ್ಲಿಕ್ಕೂ ಇದು ಸಹಾಯ ಮಾಡ್ತದೆ. ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು ದಿವ್ಯವರೇ, ಈಗ ದೈಹಿಕವಾಗಿ ಕೆಲಸ ಕಡಿಮೆ ಇರುವಂತಹ ಒಂದು ಅವಧಿಯಲ್ಲಿ, ಆದರೆ ಮಾನಸಿಕವಾಗಿ ಹೆಚ್ಚು ಸ್ಟ್ರೈನ್, ಹೆಚ್ಚು ಕೆಲಸ ಇರುವಂತಹವರು, ಈಗ ವಿದ್ಯಾರ್ಥಿ ಜೀವನದಲ್ಲಿ ಅಥವಾ ಉದ್ಯೋಗದಲ್ಲಿ ಇರುವಂತಹವರಿಗೂ ಕೂಡ ಇದು ಅನಿವಾರ್ಯ. ಈ ಸಂದರ್ಭದಲ್ಲಿ ಆಹಾರ ಬೇಡಿಕೆಯಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ? ಆಹಾರ ಬೇಡಿಕೆಯಲ್ಲಿ ಈಗ ಏನಾಗ್ತದೆ ಅಂತಂದ್ರೆ, ಮಾನಸಿಕವಾಗಿ ಜಾಸ್ತಿ ಈಗ ವಿದ್ಯಾರ್ಥಿ ಜೀವನದಲ್ಲೇ ಇರ್ಬೋದು, ಆಗ್ಲೂ ಕೂಡ ಈ ಪ್ರೋಟೀನಿನ ಅಂಶ ಜಾಸ್ತಿ ಬೇಕೇ ಬೇಕು ಅವರಿಗೆ. ಯಾಕಂದ್ರೆ ದೇಹದ ಬೆಳವಣಿಗೆ ಆಗ್ಲೇ ಆಗಿರ್ತದೆ, ಹಾಗಾಗಿ ಅದು. ಆಮೇಲೆ ಏನಾಗ್ತದೆ, ಜಾಸ್ತಿ ಓದುವಂತಹವರು, ಈಗ ಹಣ್ಣುಗಳ ಸೇವನೆ ಅಂತಹ, ಆಮೇಲೆ ಕ್ಯಾಲ್ಸಿಯಂ ಬೇಕಾಗ್ತದೆ ಅವರಿಗೆ, ಇದನ್ನು ಜಾಸ್ತಿ ಸೇವಿಸ್ಬೇಕು. ವಿಟಮಿನ್ಸ್ ಏನಿರ್ತದೆ ಅದು ಏನ್ ಹೇಳ್ತಾರೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಆಮೇಲೆ ಈಗ ನಾನು ಆಂಟಿ ಇನ್ಫ್ಲಮೇಟರಿ ಫುಡ್ ಅಂತ ಹೇಳಿದೆ, ಈ ಒಂದು ಒತ್ತಡದಿಂದ ದೇಹದಲ್ಲಿ ಏರುಪೇರು ಉಂಟಾಗ್ತದೆ, ಇದನ್ನು ಕಡಿಮೆ ಮಾಡಲಿಕ್ಕೆ ಅದು ತುಂಬಾ ಸಹಾಯ ಮಾಡ್ತದೆ. ಒಳ್ಳೆಯದು ಡಾಕ್ಟರ್ ದಿವ್ಯಾ ದೋಸಮನೆಯವರೇ. ಯುವತಿಯರಲ್ಲಿ ಅವರ ಒಂದು ಆಹಾರ ಕ್ರಮ ಮತ್ತು ಪೋಷಣೆ ಹೇಗಿರಬೇಕು, ಹಾಗೂ ಅವರು ತಿನ್ನುವಂತಹ ಆಹಾರ ಅವರ ಮುಂದಿನ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ತದೆ, ಜೀವನವನ್ನು ಹೇಗೆ ಅಳವಡಿಸಿಕೊಳ್ಳಬೇಕು, ಈ ಎಲ್ಲ ವಿಷಯದ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಯುವತಿಯರಲ್ಲಿ ಆಹಾರ ಕ್ರಮ ಮತ್ತು ಪೋಷಣೆ ಈ ಕುರಿತು ಡಾಕ್ಟರ್ ದಿವ್ಯಾ ದೋಸೆಮನೆ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನ ಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಇದೀಗ ಕೃಷಿ ಮಾಹಿತಿ. ಕೃಷಿಕರು ಎದುರಿಸ್ತಾ ಇರುವಂತಹ ಹಲವಾರು ಸಮಸ್ಯೆಗಳಿಂದಾಗಿ ಕೃಷಿಯನ್ನು ಲಾಭದಾಯಕವಾಗಿ ಮಾಡುವುದಕ್ಕೆ ಎಷ್ಟು ಸಾರಿ ಸಾಧ್ಯ ಆಗುವುದಿಲ್ಲ. ರಬ್ಬರ್ ಬೆಳೆಯೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಸಾಮಾನ್ಯವಾಗಿ ರಬ್ಬರ್ ಬೆಳೆಯನ್ನ ದೀರ್ಘಾವಧಿ ಬೆಳೆ ಅಂತ ನಾವು ಯೋಚನೆ ಮಾಡುವುದಿದ್ರೆ, ಇಲ್ಲಿ ಕೃಷಿಯನ್ನು ಲಾಭದಾಯಕವಾಗಿ ಮಾಡಬೇಕಿದ್ರೆ ಒಂದು ನಿರ್ದಿಷ್ಟವಾದಂತಹ ಯೋಜನೆಯನ್ನ ಮಾಡಿಕೊಳ್ಬೇಕಾಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ರಬ್ಬರ್ ಕೃಷಿ ಮಾಡುವುದಕ್ಕೆ ಖರ್ಚು ಹೆಚ್ಚಾಗ್ತಾ ಇದೆ. ಇದೇ ಸಮಯದಲ್ಲಿ ರಬ್ಬರ್ ಧಾರಣೆಯೂ ಕೂಡ ಸಾಕಷ್ಟು ಏರುಪೇರಾಗ್ತಾ ಇದೆ. ಕಾರ್ಮಿಕರು ಕೃಷಿ ಕಾರ್ಯಕ್ಕೆ ಮುಂದೆ ಬರುವುದಕ್ಕೆ ಹಿಂಜರಿತಾ ಇದ್ದಾರೆ. ಈ ವಿಚಾರಗಳು ರಬ್ಬರ್ ಕೃಷಿ ವಲಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ರಬ್ಬರ್ ನಾಟಿ ಮಾಡಿದ ಪ್ರಥಮ ವರ್ಷದಲ್ಲಿಯೇ ಒಟ್ಟು ವೆಚ್ಚದ 35%+ ಖರ್ಚು ಮಾಡಬೇಕಾಗ್ತದೆ. ಇದರಲ್ಲಿ 50%+ ಖರ್ಚನ್ನು